ಮುಚ್ಚನ ಹತ್ತಿರ ಹೋಗಿ ಚಿಂತೆಯ ಬಿಡಬೇಕು. ಇದುವರೆಗೆ ಅಂಬವ ಜಮಾದಾರ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೇಳುವರೆ, ಭಾರತ ಮತ್ತು ನಮೀಬಿಯ ತಂಡಗಳ ನಡುವಣ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಕೇಳುವಿರಿ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ. का दिल्ली केंद्र है। कृपया हमारे अगले कार्यक्रम की प्रतीक्षा कीजिए। ये आकाशवाणी है। दुबई इंटरनेशनल क्रिकेट स्टेडियम दुबई में भारत और नामीबिया के बीच खेले जाने वाले पुरुषों के आईसीसी विश्व कप 2020-2021 के मैच का आंखों देखा हाल सुनने से पहले आइए सुनते हैं विशेष कार्यक्रम फर्स्ट बॉल 2020। दिस इज ऑल इंडिया रेडियो। इन अ शॉर्ट व्हाइल फ्रॉम नाउ वी विल ब्रिंग यू द लाइव कमेंट्री ऑन द आईसीसी मेंस टी20 वर्ल्ड कप 2021 मैच टू बी प्लेड बिटवीन इंडिया एंड नामीबिया एट दुबई इंटरनेशनल क्रिकेट स्टेडियम दुबई। बिफोर दैट वी ब्रिंग यू अ स्पेशल प्रोग्राम फर्स्ट बॉल 2020। फर्स्ट बॉल 2020 कार्यक्रम में आप सभी का स्वागत है। नमस्कार, मैं हूं आदेश कुमार गुप्त। ग्रुप बी में आज आमने सामने भारत और नामीबिया। भारत का ये आखिरी मुकाबला है और सेमीफाइनल की दौड़ से वो पहले ही भारत हो चुका है और नामीबिया की बात की जाए तो वो उसके नाम के आगे भी एलिमिनेटर लिखा हुआ है। लेकिन आज के मुकाबले का क्या महत्व है और कैसा रहा पूरे टूर्नामेंट में भारत का प्रदर्शन, इस पर चर्चा के लिए हमारे स्टूडियो में मौजूद है हमारे दो खास मेहमान, पूर्व क्रिकेटर वेंकट सुंदरम और वरिष्ठ खेल पत्रकार जी राजा रमन। स्वागत है आपका। थैंक यू। तज्ञ वाणी ರೈತ ಬಂಧುಗಳ ನಮಸ್ಕಾರ. ರೈತ ಬಂಧು, ಇತ್ತೀಚೆಗೆ ನಾವು ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಸಾಕಷ್ಟು ಕೇಳಿತೀವಿ. ಆಮೇಲೆ ಕೆಲವೊಬ್ಬ ರೈತರು ಡ್ರ್ಯಾಗನ್ ಹಣ್ಣನ್ನ ಬೆಳೀಲಿತಾರೆ. ಅದಕ್ಕೆ ಇವತ್ತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತ ವಾಸುದೇವ್ ನಾಯಕ್ ಅವರು ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಅದರ ಅವರನ್ನ ಮಾತಾಡಿಸಿ ಈ ಡ್ರ್ಯಾಗನ್ ಹಣ್ಣಿನ ವೈಜ್ಞಾನಿಕವಾಗಿ ಬೇಸಾಯ ಕ್ರಮ ಏನದ, ಯಾವ ರೀತಿ ಹಚ್ಚಬೇಕು, ಯಾವ ರೀತಿ ಬೆಳೆಸಬೇಕು, ಏನೆಲ್ಲ ಸಮಸ್ಯೆಗಳು ಬರ್ತಾವ, ಹಚ್ಚೋ ಪದ್ಧತಿ ಏನದ, ಅಂತರ ಎಷ್ಟು, ಮುಂದೆ ಗೊಬ್ಬರ ಆಗಲಿ ಆಮೇಲೆ ಪೋಷಕಾಂಶಗಳ ನಿರ್ವಹಣೆ ಏನ್ ಮಾಡಬೇಕು, ಅದಕ್ಕೆ ಯಾವ ರೀತಿ ರೋಗಗಳ ಸಮಸ್ಯೆಗಳು ಬರಬಹುದು, ಕೀಟಗಳ ಸಮಸ್ಯೆಗಳು ಏನಾದರೂ ಅದಾವೋ ಏನೋ ಅಂತೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಂತ. ನಮಸ್ಕಾರ ವಸುದೇವನಕರ. ನಮಸ್ಕಾರ ಸರ್. ಇತ್ತೀಚೆಗೆ ನಾಗಳೇ ನಮ್ಮ ರೈತ ಬಾಂಧವ ಜೊತೆಗೆ ಮಾತಾಡ್ತಾ ಹೇಳಿದಂಗ ಈ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಸಾಕಷ್ಟು ಕೇಳಿತೀವಿ, ಆಮೇಲೆ ಅದನ್ನ ಉಪಯೋಗ ಮಾಡುವಂತ ಜನರು ಸಹಿತ ನಮ್ಮಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಜನ ಆಗ್ಲಿತ್ತಾರ, ದೊಡ್ಡೂರಾಗಲ್ದೆ ಹಳ್ಳಿ ಊರೊಳಗೂ ಸಹಿತ ಆ ಹಣ್ಣನ್ನು ಉಪಯೋಗ ಮಾಡ್ಲಿತ್ತಾರ ಅಂತ ಗುರುತಾಗ್ಲಿತ್ತದ. ಅದಕ್ಕೆ ಇವತ್ತ ಈ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡ್ಕೊಳ್ಳಂತ. ಸರ್, ಮೊದಲಿಗೆ ಈ ಡ್ರ್ಯಾಗನ್ ಹಣ್ಣಿನ ಪರಿಚಯ ಮಾಡಿಕೊಡ್ರಿ, ಇದು ಎಲ್ಲಿಂದ ಏನು ಯಾವಾಗ ನಮ್ಮಲ್ಲಿ ಬಂತು ಹೆಂಗ ಅಂತೇಳಿ. ಸರ್, ಇದು ಡ್ರ್ಯಾಗನ್ ಫ್ರೂಟ್, ನಾವೆಲ್ಲ ಹಳ್ಳಿಗಾಡಲ್ಲಿ ನಾವೆಲ್ಲ ನೋಡಿರ್ತೀವಿ. ಇದಕ್ಕೆ ಪಾಪಸ್ಪಳ್ಳಿ ಹಣ್ಣು ಅಂತ ಹೇಳ್ತಾರೆ, ಚಪ್ಪರ್ ಚೆಂಡು ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇದಕ್ಕೆ ವೈಜ್ಞಾನಿಕ ಹೆಸರು ಓಪೆನ್ಶಿಯಾ ಫಿಕಸ್ ಇಂಡಿಕಾ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ಕ್ಯಾಕ್ಟಸ್ ಪಿಯರ್ ಬಾರ್ಬರಿ ಫಿಗ್ ಅಂತ ಹೇಳ್ತಾರೆ ಸರ್. ಅಂದ್ರೆ ಇದು ಅಂಜೂರ ಟೈಪ್, ಅಂದ್ರೆ ಅಂಜೂರ ಅಲ್ಲ ಬಟ್ ಅಂಜೂರ ಟೈಪ್ ಬರುವಂತ ಒಂದು ಹಣ್ಣು. ಸೊ ಇದು ಪಾಪಸ್ಪಳ್ಳಿ ಜಾತಿಗೆ ಸೇರುವಂತ ಹಣ್ಣು ಸರ್. ಇದರದ್ದು ವಿಶೇಷತೆ ಅಂದ್ರೆ ಸರ್, ಇದು ಎಲ್ಲಿ ಬೇಕಲ್ಲಿ ಬೆಳೆಯುತ್ತೆ. ಅಂದ್ರೆ ಇದಕ್ಕೆ ತನ್ನದೇ ಆದ ಒಂದು ಗುಣಧರ್ಮಗಳಿಲ್ಲ, ಇಲ್ಲೇ ಬೆಳಿಬೇಕು ಅಲ್ಲೇ ಬೆಳೆದು ಇದು ಆಗ್ಬೇಕಂತ ಇಲ್ಲ ಸರ್. ಹಂಗಾಗಿ ಅದು ತುಂಬಾನೇ ಎಲ್ಲಿ ಬೇಕಲ್ಲಿ ಬೆಳೆಯುವಂತ ಇರೋದ್ರೆ ಇದು ತುಂಬಾ ಉಪಯೋಗ ಮತ್ತೆ ಇದು ಪಾಪ್ಯುಲರ್ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ಬೋದು ಸರ್. ಇದು ಮೂಲತಃ ಮೆಕ್ಸಿಕೋ ಅಂದ್ರೆ ನಾರ್ತ್ ಸೆಂಟ್ರಲ್ ಸೌತ್ ಅಮೆರಿಕದಲ್ಲಿ ಹುಟ್ಟಿ ಈಗ ಇಡೀ ನಮ್ಮ ವಿಶ್ವದಲ್ಲಿ, ಯುರೋಪ್ ಖಂಡ ಇರ್ಬೋದು, ಆಫ್ರಿಕನ್ ಖಂಡ ಮತ್ತೆ ಏಷ್ಯನ್ ಖಂಡದಲ್ಲಿ ಇದು ತನ್ನದೇ ಆದ ಒಂದು ಹೆಜ್ಜೆ ಗುರುತುಗಳನ್ನು ಇದು ಹೊಂದಿದೆ ಸರ್. ಯಾಕಂದ್ರೆ ಇದು ಅಡಾಪ್ಟಬಿಲಿಟಿ ಅಂದ್ರೆ ನಮ್ಮ ಇದಕ್ಕೆ ಸ್ಪೆಸಿಫಿಕೇಶನ್ ವಾತಾವರಣ ಎಲ್ಲಿ ಬೇಕಲ್ಲಿ ಸೂಟ್ ಆಗೋದ್ರಿಂದ ಎಲ್ಲಾ ಪ್ರದೇಶದಲ್ಲಿ ಎಲ್ಲಾ ಒಂದು ರೀತಿಯ ಒಂದು ವಾತಾವರಣದಲ್ಲಿ ಇದು ವಿಶಿಷ್ಟವಾಗಿ ಬೆಳೆಯೋದ್ರಿಂದ ಇದು ಬೇಗನೆ ಒಂದು ಮಾರುಕಟ್ಟೆಗೆ ಬಂದಿರುವಂತಹ ಒಂದು ಹಣ್ಣಾಗಿದೆ ಸರ್. ಅಲ್ಲ ಸರ್, ಮತ್ತೆ ಇದು ಯಾಕೆ ಇಷ್ಟು ಇತ್ತೀಚಿನ ದಿವಸಗಳಲ್ಲಿ ಫಾಸ್ಟ್ ಆಗಿ ಒಂದು ಪಾಪ್ಯುಲರ್ ಆಗ್ಲಿತ್ತದ, ಏನಾದ್ರೂ ಔಷಧಿ ಗುಣಗಳು ಅದಾವ ಹೆಂಗಂತ್ರಿ? ಖಂಡಿತವಾಗಿ. ಮೊದಲು ಸರ್ ಆಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ನೋಡೋದಾದ್ರೆ ಈ ರಾಜಸ್ಥಾನ ಮತ್ತೆ ಗುಜರಾತ್ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಇದು ಬೆಳೆ ಸರ್. ಇದು ಒಂದು ಸುಮಾರು ಒಂದು 20 ವರ್ಷಗಳ ಹಿಂದೆನೆ ಐಡೆಂಟಿಫೈ ಆಗೈತೆ ಸರ್. ಇದು ಅಂದ್ರೆ ನಾವು ಏನ್ ಪಾಪಸ್ಕಳ್ಳಿ ಏನ್ ಚೆಂಡು ತಿಂತಿದೀವಿ ಹಳ್ಳಿಗಳಲ್ಲಿ, ಇದು ಸ್ವಲ್ಪ ಮಾಡಿಫೈಡ್ ವೈಜ್ಞಾನಿಕವಾಗಿ ಒಂದು ಅಭಿವೃದ್ಧಿ ಪಡಿಸಿರುವಂತಹ ಮತ್ತೆ ಐಡೆಂಟಿಫೈ ಮಾಡಿರುವಂತಹ ಒಂದು ಹಣ್ಣು. ಇದ್ರದ ವಿಶಿಷ್ಟತೆ ಹೇಳೋಕ್ಕಿಂತ ಮುಂಚೆ ಸರ್, ಯಾಕೆ ಇದು ಬೇಗನೆ ಮಾರ್ಕೆಟಿಗೆ ಬಂದ ಹೇಳ್ತೀನಿ ಸರ್. ಮೊದಲು 1952 ಸರ್ ಫಸ್ಟ್ ಟೈಮ್ ಒಂದು ಅಂದ್ರೆ ಈ ರಾಜಸ್ಥಾನ ಮತ್ತು ಗುಜರಾತ್ ಭಾಗದಲ್ಲಿ ಒಂದು ಮಲೇರಿಯಾ ಡೆಂಗು ಆಮೇಲೆ ಒಂದು ಮಾರಕ ರೋಗಗಳು ಬಂದ ಒಂದು ಸಂದರ್ಭದಲ್ಲಿ ಒಬ್ರು ಆಲ್ಫ್ರೆಡ್ ಅಂತ ಒಬ್ರು ಸೈಂಟಿಸ್ಟ್ ವಿಜ್ಞಾನಿ ಇರ್ತಾರೆ ಸರ್, ಅವರು ಈ ಹಣ್ಣಿನ ಬಗ್ಗೆ ಅಂದ್ರೆ ಈ ಹಣ್ಣಲ್ಲಿ ಏನೇನಿದಾವ ಅಂತ ಹೇಳಿರ್ತಾರೆ ಸರ್. ಇದನ್ನು ತಿನ್ನೋದ್ರಿಂದ ಮಾರಕವಾಗುವಂತಹ ಕಾಯಿಲೆಗಳಿಂದ ನಾವು ಮಾಡುವಂತಹ ಗುಣ ಹೊಂದಿದೆ. ಸ್ಪೆಷಲ್ ಇದ್ರೆ ಹೇಳ್ಬೇಕಾದ್ರೆ ಸರ್, ಇದರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಹೆಲ್ತ್ ಬೆನಿಫಿಟ್ ಹೇಳ್ಬೇಕಂದ್ರೆ ಇದು ಡಯಾಬಿಟೀಸ್ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಬ್ಲಡ್ ಅಲ್ಲಿ ಕೊಬ್ಬಿನ ಅಂಶ ಏನಿರುತ್ತಲ್ಲ ಸರ್, ಬ್ಯಾಡ್ ಕೊಲೆಸ್ಟ್ರಾಲ್, ಅದನ್ನು ತೆಗೆಯುತ್ತೆ. ಆಮೇಲೆ ಇದರಲ್ಲಿ ವೇಟ್ ಮ್ಯಾನೇಜ್ಮೆಂಟ್, ಆಮೇಲೆ ಈ ಅಸ್ತಮಾ ಇದ್ದವರು ಇದನ್ನು ತಿನ್ನೋದ್ರಿಂದ ಏನಪ್ಪಾ ಅಂದ್ರೆ ವಿಟಮಿನ್ ಸಿ ರಿಚ್ ಇದು, ಬಟ್ ಏನೋ ನಾವು ಬೇರೆ ಕಿತ್ತಳೆ ಹಣ್ಣು ತಿಂದ್ರೆ ಸ್ವಲ್ಪ ಚಳಿಗಾಲದಲ್ಲಿ ವಿಟಮಿನ್ ಸಿ ತಿಂದ್ರೆ ಕೆಮ್ಮು ಕಫ ಜಾಸ್ತಿ ಆಗುವ ಸಂದರ್ಭದಲ್ಲಿ ಇರ್ತಾವ ಸರ್. ಅಂತ ಬದಲಿಗೆ ಅಲ್ಟರ್ನೇಟ್ ಆಗಿ ನಾವು ಇದನ್ನ ಈ ಒಂದು ಹಣ್ಣನ್ನು ತಿನ್ಬಹುದಾಗಿದೆ. ಆಮೇಲೆ ಇದರಲ್ಲಿ ಫ್ಯಾಟಿ ಸ್ಯಾಚುರೇಟೆಡ್ ಫ್ಯಾಟ್ ಇದೆಲ್ಲ ಜೀರೋ ಇರುತ್ತೆ ಸರ್. ಆಮೇಲೆ ಫೈಬರ್ ಜಾಸ್ತಿ ಇರುತ್ತೆ, ಸೋಡಿಯಂ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ, ವಿಟಮಿನ್ ಇ, ಆಮೇಲೆ ಐರನ್ ಇರುತ್ತೆ. ಎಲ್ಲದಕ್ಕೆ ಹೆಚ್ಚಾಗಿ ಅಂದ್ರೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಒಂದು ಕಾಪಾಡುವಂತಹ ಒಂದು ಗುಣವೊಂದು ಹೊಂದಿರುತ್ತೆ ಸರ್. ಸ್ಪೆಷಲಿ ಹೇಳ್ಬೇಕಂದ್ರೆ ಈ ಏಡ್ಸ್ ಅಂತ ಮಾರ್ಕ ಕಾಯಿಗಳಿದಾವಲ್ಲ ಸರ್, ಅದನ್ನ ನಾವು ಪೋಸ್ಟ್ಪೋನ್ ಮಾಡ್ಲಿಕ್ಕೆ, ಅಂದ್ರೆ ನಾವು ಏಡ್ಸ್ ಬಂದವರು ಒಂದೇ 5-10 ವರ್ಷದಲ್ಲಿ ಸಾಯ್ತಾರೆ ಅಂತ ಕೊಳ್ಳಿ ಸರ್, ಅವರು 15-20 ವರ್ಷದಲ್ಲಿ ಸಾಯಂಗ್ ಅಂದ್ರೆ ಮಿನಿಮಮ್ ಅಂದ್ರೆ 5-10 ವರ್ಷಕ್ಕೆ ನಾವು ಒಂದು ಪೋಸ್ಟ್ಪೋನ್ ಮಾಡುವಂತ ಒಂದು ಗುಣವನ್ನು ಹೊಂದಿದೆ ಸರ್. ಈ ಹಣ್ಣು ತಿಂದ್ರೆ ಈ ರೀತಿ ಆಗ್ತಂತ್ರೆ ಸರ್, ಭಾರಿ ಔಷಧ ಗುಣಗಳನ್ನು ಹೊಂದಿದೆ ಸರ್ ಇದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆ, ಆಮೇಲೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು, ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅವರಿಗೆ ಟೆಕ್ಸ್ಟೈಲ್ ಅಂದ್ರೆ ನ್ಯಾಚುರಲ್ ಕಲರ್ ಬೇಕಾಗಿದೆ ಸರ್. ನ್ಯಾಚುರಲ್ ಕಲರ್ ಅಂದ್ರೆ ಇಲ್ಲಿ ಇದು ಕೆಂಪು, ಹಳದಿ ಮತ್ತೆ ಏನಪ್ಪಾ ಕಡು ಕೆಂಪು ಒಂದು ಬಣ್ಣವನ್ನು ಹೊಂದಿರೋದ್ರಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮತ್ತೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಇದು ನ್ಯಾಚುರಲ್ ಕಲರ್ ಆಗಿ ಯೂಸ್ ಮಾಡ್ತಾರೆ ಸರ್ ಈ ಒಂದು. ಸರ್ ಮತ್ತೆ ಇದ್ರೊಳಗೆ ಏನಾದ್ರು ಬೇರೆ ಬೇರೆ ತಳಿ ಅಂತರ ಒಂದೇ ಅಂತರ? ಆಕ್ಚುಲಿ ಇದಕ್ಕೆ ಒಂದೇ ತಳಿ ಇದೆ ಸರ್, ಬಟ್ ಕಲರ್ ಮಾತ್ರ ಅಂದ್ರೆ ಕಲರ್ ಮೇಲೆ ನಾವು ರೇಟ್ಗಳನ್ನು ಮಾಡ್ಕೊಂಡಿದ್ವಿ. ಅಂದ್ರೆ ಅದು ಓಪೆನ್ಶಾ 234-288 ಅಂತೇಳಿ ಹೆಸರಿಟ್ಟಿದ್ದಾರೆ ಅಷ್ಟೇ, ಅದಕ್ಕೇನ ಪರ್ಟಿಕ್ಯುಲರ್ ಹೆಸರಿಲ್ಲ. ಬಟ್ ತಿರುಳುಗಳ ಮೇಲೆ ಅಂದ್ರೆ ಹಣ್ಣಿನ ಕಲರ್ಗಳ ಮೇಲೆ ಒಂದು 3 ಕಲರ್ ಅದ, 3 ಕಲರ್ ಪಿಂಕ್ ನಲ್ಲೇ 2 ಬರ್ತಾವೆ, ಒಂದು ಒಳಗಡೆ ವೈಟ್ ಬರ್ತಾ, ಇನ್ನೊಂದು ಒಳಗಡೆನು ಪಿಂಕ್ ಬರ್ತಾ ಅಂತ ಹೇಳ್ತೇನೆ. ಸರ್ ಈಗ ನಾಯಕ್ ಅವ್ರೆ, ನಾನಂತೂ ಈ ಹಣ್ಣು ಇಲ್ಲಿವರೆಗೆ ತಿಂದಿಲ್ಲ. ಈ ಹಣ್ಣು ತಿನ್ಲಿಕ್ಕೆ ಹೆಂಗಿರ್ತದ, ರುಚಿ ಹೆಂಗಿರ್ತದ ಅಂತ ಹಿಡಿಸ್ತದ ಅಂದ್ರೆ ಹೆಂಗ? ತುಂಬಾನೇ ಹಿಡಿಸುತ್ತಾರೆ ಆಕ್ಚುಲಿ. ನೀವು ಒಂದ್ಸಲ ತಿನ್ ನೋಡ್ರಿ, ಮತ್ತೆ ಮತ್ತೆ ತಿನ್ಸ್ಬೇಕಂತೆ. ಒಂದ್ಸಲ ಇದು ಏನಂದ್ರೆ ಕಿವಿ ಫ್ರೂಟ್ ತಿನ್ನಂಗ್ ಹೆಂಗ್ ರುಚಿ ಬರುತ್ತಲ್ಲ ಸರ್, ಸ್ವಲ್ಪ ಹುಳಿ ಇರುತ್ತೆ, ಬಟ್ ಇದು ಹುಳಿ ಇರಲ್ಲ ಸರ್, ತುಂಬಾನೇ ಸ್ವೀಟ್ ಇರುತ್ತೆ. ಮತ್ತೆ ತಿನ್ನಕ್ಕೆ ತುಂಬಾ ಸ್ವಾದ ಇರುತ್ತೆ ಸರ್. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಮಟ್ಟ ನಾವು ಎಲ್ಲಾ ವಯಸ್ಸಿನವರು ಸಹ ಇದನ್ನ ಈಸಿಯಾಗಿ ತಿನ್ಬಹುದು ಸರ್. ತುಂಬಾನೇ ತಿರುಳು ತುಂಬಾ ಸ್ವೀಟ್ ಇರುತ್ತೆ ಸರ್. ಅಂದ್ರೆ ಇದು ನೇರವಾಗಿ ತಿನ್ಬೇಕು ಅಥವಾ ಜ್ಯೂಸ್ ಗೀಸ್ ಏನಾದ್ರು ಮಾಡ್ಕೊಂಡು ಕುಡಿಬಹುದು? ಮಾಡ್ಕೋಬಹುದು, ನೇರವಾಗಿ ಸಹ ತಿನ್ಬಹುದು ಸರ್. ಅಂದ್ರೆ ಮೇಲಿಂದ ಸಿಕ್ಕೇ ಇದೆ ಸರ್, ಅದನ್ನ ತೆಗಿಬೇಕಾಗುತ್ತೆ, ತೆಗೆದು ನಾವು ಇದನ್ನ ಡೈರೆಕ್ಟ್ ಆಗಿ ತಿನ್ಬಹುದು ಸರ್. ಸರ್ ಈಗ ನೀವು ಹೇಳಿದ್ರೆ ಬಣ್ಣದ ಮೇಲೆ 4 ತಳಿ ಅವ ಅಂತೇಳಿ, ಬಿಳಿ, ಪಿಂಕ್ ಮತ್ ಹಳದಿ ಮತ್ತೆ ಅದರೊಳಗೆ ರೆಡ್ ಅಂತ ಕಡು ಕೆಂಪು ಅಂತ ಹೇಳಿದ್ರೆ, ಸರ್ ಮೂರಲ್ಲೂ ಒಂದೇ ಗುಣಗಳು ಅಂತ, ಔಷಧಿ ಗುಣಗಳು ಮತ್ತು ರುಚಿ ಹೆಚ್ಚು ಕಡಿಮೆ ಇರ್ತಾವ ಒಂದೇ ಇರ್ತಾವ? ಈಗ ರುಚಿ ಸೇಮ್ ಇರುತ್ತೆ ಸರ್, ಬಟ್ ಏನಂದ್ರೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ನೋಡೋದಾದ್ರೆ ನಾವು ಯೆಲ್ಲೋ ಕಲರ್ ಗೆ ಯೆಲ್ಲೋ ಮತ್ತೆ ರೆಡ್ ಕಲರ್ ಗೆ ಜಾಸ್ತಿ ಪ್ರಿಫರೆನ್ಸ್ ಆಗ್ತದೆ ಮಾರುಕಟ್ಟೆಯಲ್ಲಿ ಸರ್. ನಾವು ಕಲರ್ಡ್ ಆಫ್ ಫ್ರೂಟ್ ಏನ್ ತಿಂತೀವಲ್ ಸರ್, ಅದರಲ್ಲಿ ಯೆಲ್ಲೋ ಮತ್ತೆ ರೆಡ್ ಅಲ್ಲಿ ಸಿಕ್ಕಾಪಟ್ಟೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಈ ತಿರುಳು. ಕೇಳಿದ್ರೆ ಇದುವರೆಗೆ ಡ್ರ್ಯಾಗನ್ ಹಣ್ಣಿನ ಮಹತ್ವ ತಿಳ್ಕೊಂಡ್ವಿ, ಔಷಧಿ ಗುಣಗಳು ಏನು ತಿಳ್ಕೊಂಡ್ವಿ, ಇನ್ ಇದನ್ನ ಹೆಂಗ್ ಬೆಳಿಬೇಕು ಏನು ಅದನ್ನ ತಿಳ್ಕೊಳ್ಳಂತ. ಸರ್ ನಮ್ ಕರ್ನಾಟಕನಲ್ಲಿ ಯಾವಾಗ ಬಂತು ಅಂತ ಏನಾದ್ರು ಲೆಕ್ಕ ಹೇಳಬಹುದೇನ್ರಿ? ಏನಾರ ಸಿಗ್ತದ? ಸುಮಾರು ಒಂದು 15 ವರ್ಷಗಳ ಹಿಂದೆ ಅದು ಆಲ್ರೆಡಿ ಇಂಟ್ರೊಡ್ಯೂಸ್, ಫಸ್ಟ್ ಕೋಲಾರದಲ್ಲಿ ಇಂಟ್ರೊಡ್ಯೂಸ್ ಆಗಿರ್ತಾರ ಇದು. ಅಂದ್ರೆ ಕಮರ್ಷಿಯಲ್ ಆಗಿ ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ಅಷ್ಟೇ ಸೀಮಿತ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಎಲ್ಲಾ ಭಾಗದಲ್ಲಿ ತರಕಾರಿ ಹಣ್ಣುಗಳು ಯಾರು ಕಾನೂನಿ ಮಾಡ್ತಿರ್ತಾರೆ ಅವರೆಲ್ಲರೂ ಮಾರ್ತಾ ಇದಾರೆ. ಇದು ಬಂದು ಏನ್ ಜಾಸ್ತಿ ಏನ್ ದಿನ ಆಗಿಲ್ಲ ಸರ್, ಒಂದು 10-15 ವರ್ಷ ಆಗಿತ್ತು ಸರ್ ಅಷ್ಟೇ. ಹೌದಲ್ರಿ? ಸರ್ ಈಗ ಪರಿಚಯ ಅಂತೂ ಆಯ್ತು, ಮತ್ತ ಈ ಹಣ್ಣನ್ನ ನಾವು ಬೆಳಿಬೇಕು ಅಂತಂದ್ರ ಯಾವ ರೀತಿ ಬೆಳಿಬೇಕು, ಸಸಿಗಳೆಲ್ಲಿ ಸಿಗ್ತಾವ, ಎಷ್ಟು ಅಂತರದಲ್ಲಿ ಹಚ್ಚಬೇಕು, ಮತ್ತೆ ಸಪೋರ್ಟಿಂಗ್ ಕಂಬ ಗಿಂಬ ಬೇಕಾಗ್ತಾವ ಹೆಂಗಂತ್ರಿ? ಹೌದು ಸರ್. ಸರ್ ಇಲ್ಲಿ ಆಕ್ಚುಲಿ ಬೆಳೆ ಬೆಳಿಬೇಕಂದ್ರೆ ವಾತಾವರಣ ಬಹಳ ಮುಖ್ಯ ಸರ್. ವಾತಾವರಣ ಒಣ ಶುಷ್ಕ ಪ್ರದೇಶ ಅಂದ್ರೆ ಒಣ ಹವೆ ಎಲ್ಲಿರುತ್ತೆ ನಮ್ ಭಾಗ ಅಂತ ಇಟ್ಕೊಳ್ಳಿ ಸರ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ಜಿಲ್ಲೆಗಳಲ್ಲಿ ಅದು ಬೆಳೆದ್ರೆ, ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನ, ಒಟ್ಟು ಒಣ ಹವೆ ಇರಬೇಕು, ಹ್ಯುಮಿಡಿಟಿ ಕಡಿಮೆ ಇರ್ಬೇಕು ಸರ್. ಅಂದ್ರೆ ಆರ್ದ್ರತೆ ಅಂದ್ರೆ ಅದು ಕಡಿಮೆ ಇರ್ಬೇಕು ಸರ್. ಅಂದ್ರೆ ಇದು ನಮ್ಮ ಕೋಸ್ಟಲ್ ಏರಿಯಾ ಇರ್ತಾರ, ಆರ್ದ್ರತೆ ಜಾಸ್ತಿ ಇರ್ತದೆ, ಸೂಟ್ ಆಗಲ್ಲ, ಅಂದ್ರೆ ಎಲ್ಲಾ ಕಡೆ ನಾವು ಬೆಳಿಬಹುದು ಅಂತ ಅಂದಾಗ. ಅದಕ್ಕೆ he chose to bowl first. Anyway, today Virat Kohli is playing his last T20 match. I wish him best of luck. Thank you. शुक्रिया वेंकट जी, शुभकामनाएं दे रहे हैं हमारे श्रोता. और अच्छी बात यह है बहुत कि हमारे श्रोताओं ने कोई ईगरनेस नहीं दिखाई, कहीं से एंगरनेस नहीं थी. आपको लगता है ये असली स्पोर्ट्समैन स्पिरिट है? देखिए, स्पोर्ट में हार भी होता है, जीत भी होता है. अगर आप जीतते हो तो आपको नम्रता दिखाना पड़ेगा. जी, अगर आप हारते हो तो उसमें से सीखना पड़ेगा। हाँ जी, हाँ जी, तब भी आप कुछ गेन करोगे जी। हर लॉस में भी आप कुछ गेन ही होता है, क्योंकि आप इंट्रोस्पेक्ट करते हो क्यों हारे। आज अगर हम देखे इंडियन टीम और सेमीफाइनल में नहीं, तो अफसोस तो होता ही है, लेकिन आप ये भी सोचिए कि भाई देखो ये गलतियां हुई है, आगे जाके हमें नए प्लेयर्स चाहिए, हमें युवा प्लेयर चाहिए। हमें, मेरा ख्याल, दो मेन रीजन है जो इंडियन टीम ने क्वालिफाई किया, अगर मैं शेयर कर सकता जी, हूं। उसमें एक तो ये है कि पहले 6 ओवर में जहां दूसरे अटैक अच्छा हो, जैसे न्यूजीलैंड और पाकिस्तान का फास्ट बॉलिंग अटैक अच्छा, तो पहले 6 ओवर हर बार वर्ल्ड कप ಚಾಂಪಿಯನ್ಸ್ ಟ್ರಾಫಿ 1600-1800 ಸ್ವಚ್ಛಗಳು ಬೇಕಾಗುತ್ತೆ ಸರ್. ಓ, 1600-1800, ಓಕೆ. 1600-1800 ಸ್ವಚ್ಛಗಳು ಬೇಕಾಗುತ್ತೆ. ಇದಕ್ಕೆ ಕಂಬಗಳು ಬೇಕಾಗುತ್ತೆ, ಅಂದ್ರೆ ನಾವು ಒಂದ್ ಸಸಿ ಹಚ್ಚಿವ ಅಂದ್ರೆ ಒಂದ್ ಸಸಿಗೆ ಒಂದ್ ಕಂಬಗಳು ಬೇಕಾಗುತ್ತೆ ಸರ್. ಯೂಸಲಿ ಏನ್ ಮಾಡ್ತೀವಿ, ಯೂಸಲಿ ಅಂದ್ರೆ ಒಂದ್ ಸಸಿಗೆ ಒಂದ್ ಕಂಬ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ, ನಾವು ಒಂದು ಸಸಿಗೆ ನಾ 3-4 ಸಸಿಗಳನ್ನ ಹಾಕೋಣ. ಅಂದ್ರೆ ಒಂದ್ ಕಂಬ ಹಾಕಿದ್ರೆ ಅಂತಕೊಳ್ಳಿ, ಸಿಮೆಂಟ್ ಕಂಬ ಒಂದು 6-8 ಫೀಟ್ ಕಂಬ ನೆಟ್ಟು, ಅದಕ್ಕೆ ಒಂದ್ ಕಂಬಗೆ ಒಂದ್ 2-3 ಸಸಿಗಳನ್ನ ನಾವು ಹಾಕ್ತೀವಿ ಸರ್. ಅಂದ್ರೆ 4 ಮೂಲಿ ಒಂದೊಂದನ್ನು ಹಾಕ್ಬೋದು ಅಂತ? 4 ಮೂಲಿ ಒಂದೊಂದು ಹಾಕ್ಬಹುದು ಸರ್. ಇದು ಹೋಗ್ತಾ ಹೋಗ್ತಾ ಒಂದು 6-8 ತಿಂಗಳಲ್ಲಿ ಅದು ನೆತ್ತಿಗೆ ಹೋಗುತ್ತೆ ಸರ್. ಅದು ಏನೋ ಅದು ಬೆಳ್ತಾ ಬೆಳ್ತಾ ಮೇಲೆ ಹೋಗಿ ಅದು ಹೋಗುವಾಗ ನಾವು ಒಂದು ಈ ಸೈಕಲ್ ಟ್ಯೂಬ್ ಇರ್ತಾವಲ್ಲ ಸರ್, ಟ್ಯೂಬ್ ಇರ್ಬೋದು ಅಥವಾ ಗಾಡಿದ ದ್ವಿಚಕ್ರ ವಾಹನದ ಯಾವುದೇ ಒಂದು ಟ್ಯೂಬ್ ಗಳನ್ನು ನಾವು ನೆತ್ತಿ ಮೇಲಿಟ್ಟು ಅದು ವೈರ್ ಗಳಿಂದ ಕಟ್ಟಿ ಅದನ್ನು ಒಳಗಿಂದ ಹಬ್ಬಿಸಿ ಅದರಿಂದ ಅಂಬ್ರಲಾ ಶೇಪ್ ನಾವು ಟ್ರೈನಿಂಗ್ ಸಹ ಮಾಡಬಹುದಾಗಿದೆ. ಅಂದ್ರೆ ಒಳಗ ಸೇರಿಸ್ಬಿಟ್ರೆ ಮುಂದೆ ಕೆಳಗ ಜ್ಯೋತಿ ಬೀಳ್ತಾವ ನೆಲದ ಕಡೆ? ಹೌದೌದು, ನೆಲದ ಕಡೆ ಜ್ಯೋತಿ ಬೀಳ್ತಾವ. ಆಮೇಲೆ ಗುಂಡಿ ಅಂದ್ರೆ ಒಂದು ಸಸಿಗಳಿಗೆ ಅಂದ್ರೆ 2x2 ಉದ್ದ ಅಗಲ ಮತ್ತೆ ಆಳ 2x2 ತೆಗೆದು ಅದರಲ್ಲಿ ಕೊಟ್ಟಿ ಗೊಬ್ಬರ, ಆಮೇಲೆ ಎರಳ ಗೊಬ್ಬರ, ಸ್ವಲ್ಪ ಒಂದು NPK ಅಂತ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷಿಯಂ 40 ಗ್ರಾಮ್, 30 ಗ್ರಾಮ್, 70 ಗ್ರಾಮ್ ರೆಕಮೆಂಡೆಡ್ ಇದೆ ಸರ್. ಅದು ಅದು ಸ್ವಲ್ಪ ಇಷ್ಟು ಹಾಕಿ ನಾವು ನಾಟಿ ಮಾಡಿದ್ರೆ ಆಯ್ತು. ಡ್ರಿಪ್ ಅಂದ್ರೆ ಮಾಡಬಹುದು ಅಥವಾ ಹರಿ ನೀರಾಗಿ ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಒಳ್ಳೆ ಸಸ್ಯ ಅಭಿವೃದ್ಧಿ ಅಂದ್ರೆ ಸರ್, ಇದು ಈಗ ಬೀಜದಿಂದನೂ ಮಾಡ್ತಾರೆ ಕೆಲವರಿಗೆ. ನಾವೇನ್ ಹಣ್ಣಲ್ಲಿ ಮಾರ್ಕೆಟ್ ಅಲ್ಲಿ ಹಣ್ಣು ಸಿಗ್ತಾವ ಸರ್, ಅದನ್ನ ಹಣ್ಣು ತಂದು ನಾವು ಬೀಜ ಸೋಸಿ ಅದನ್ನ ಬೂದಿ ಒಲೆ ಬೂದಿಯಲ್ಲಿ ಮಿಕ್ಸ್ ಮಾಡಿ ಅದನ್ನ ಜರ್ನೇಷನ್ ಮಾಡಿ ಸಸಿಗಳನ್ನು ಮಾಡಬಹುದು. ಇದಕ್ಕಿಂತ ಈಗಿ ಏನಪ್ಪಾ ಅಂದ್ರೆ ಕಟಿಂಗ್ಸ್, ಅವೆಲ್ಲ ಕಾಪಸ್ಗಳ ಜನರ ಸೇವೆಯಿಂದ ನೀವು ಕಟ್ ಮಾಡಿ ಮಾಡಿ ನೀವು ಜಸ್ಟ್ ಮಣ್ಣಲ್ಲಿ ಚುಚ್ಚಿಬಿಟ್ರೆ ಆಯ್ತು, ತನಗ್ ತಾನೇ ಅವು ಬೇರ್ಗಳು ಬಿಟ್ಟು ಒಂದು 2-2.5 ತಿಂಗಳಲ್ಲಿ ಅದು ರೆಡಿ ಆಗ್ತಾವ ಸರ್. ಅವು ಕಟಿಂಗ್ಸ್ ರೆಡಿ ಆಗಿದ್ದು ನಾವು ಡೈರೆಕ್ಟ್ ನಾವು ಮೇನ್ ಫೀಲ್ಡ್ ಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬಹುದಾಗಿದೆ. ಅಂದ್ರೆ ಮೊದಲ ಒಂದ್ ಕಡೆ ಹಚ್ಚಿ ಮಡಿಯೊಳಗೆ ಹಚ್ಚಿ ಬೇರ್ಗಳೆಲ್ಲ ಬಂದ್ಮೇಲೆ ಹಚ್ಚಬೇಕಂತ್ರಿ? ಅಂದ್ರೆ ಈಗ ಯಾರು ಹಚ್ಚಾರ ಸರ್, ಅವ್ರ ಹತ್ರ ನಾವು ತಂದು ಹಚ್ಕೊಳ್ಬೋದಲ್ಲ ಸರ್ ಕಟಿಂಗ್ಸ್? ಆಲ್ರೆಡಿ ನರ್ಸರಿಗಳಲ್ಲಿ ಅವೈಲೇಬಿಲಿಟಿ ಇದೆ ಸರ್. ಈಗ ನಮ್ಮಲ್ಲಿ ಈಗ ಗುಲ್ಬರ್ಗ ಭಾಗದಲ್ಲಿ ಒಂದ್ 2 ಕಡೆ ಆಗಿದೆ ಸರ್. ಏನಂದ್ರೆ ನಮ್ ಕನ್ಸೆಂಟ್ ಪ್ರೂವ್ ಮಾಡಿ ಅವರು ಸೊಲ್ಲಾಪುರಿಂದ ತರ್ಸ್ಕೊಟ್ಟಿವಿ ಸರ್. ಅವ್ರ ಸಸಿಗಳು ಬಂದು ಅವರು ಹಚ್ಕೊಂಡಿದ್ದಾರೆ ಸರ್. ಆಲ್ರೆಡಿ ಅವರು ಮಾರ್ಕೆಟ್ ಅಲ್ಲಿ ಹಣ್ಣುಗಳನ್ನು ಮಾರ್ತಾ ಇದ್ದಾರೆ. ಅಂದ್ರೆ ನೀವು ನಿಮ್ಮನ್ನ ಸಂಪರ್ಕ ಮಾಡಿದ್ರು ಸಹಿತ ಎಲ್ಲಿ ಸಿಗ್ತಾವ ಏನು ಎಲ್ಲ ನೀವೊಂದು ಕೊಂಡಿಯಾಗಿ ಕೆಲಸ ಮಾಡ್ತೀರಿ? ಎಸ್ ಸರ್, ಹೇಳ್ತೀವಿ. ಸರ್, ಈಗ ಹಚ್ಚಿದ ಮೇಲೆ ಎಷ್ಟು ದಿವಸಕ್ಕೆ ಹಣ್ಣು ಬಿಡುತ್ತಂತ್ರಿ? ಸುಮಾರು 1.5 ವರ್ಷ ಮಟ್ಟ ನಾವು ಬಿಡಬೇಕು, ಸುಮ್ಮನೆ ಬೆಳೆಸಬೇಕಾಗುತ್ತೆ ಸರ್. ನಾಟಿ ಮಾಡಿದ ನಂತರ ಸುಮಾರು 1.5 ವರ್ಷ ಮಟ್ಟ ನಾವು ಬೆಳೆಸಿ ನಂತರ ಒಂದ್ಸಲ 1.5 ವರ್ಷ ನಂತರ ಒಂದ್ ಸ್ಟಾರ್ಟ್ ಆದ್ರೆ ಕಂಟಿನ್ಯೂ ಒಂದು 30 ವರ್ಷ ಮಟ್ಟ ಕಂಟಿನ್ಯೂ ಅದು ಹಣ್ಣು ಬಿಡ್ತಾ ಇರುತ್ತೆ ಸರ್. 30 ವರ್ಷ 40 ವರ್ಷ 30-40 ವರ್ಷ ಮಟ್ಟ ಹಣ್ಣು ಪಡಿಬಹುದು. ಇದಕ್ಕೇನು ಸೀಸನ್ ಇಲ್ಲ ಸರ್ ಇದಕ್ಕೆ. ಇಬ್ರು ಬೆಳ್ದಾರ ಸರ್, ಆಮೇಲೆ ಬಳ್ಳಾರದಲ್ಲಿ ಒಂದ್ ಇಬ್ರು ಬೆಳ್ದಾರ, ಆಮೇಲೆ ಈ ಕಡೆ ರಾಯಚೂರ್ ಭಾಗದಲ್ಲಿ ಒಬ್ರು ಬೆಳ್ದಾರ ಸರ್. ಅಂದ್ರೆ ಈಗ ತಾನೇ ಸ್ಟಾರ್ಟ್ಅಪ್ ಆಗ್ತಾ ಇದೆ ಸರ್ ಇದು, ಅಂದ್ರೆ ಮಾರುಕಟ್ಟೆಗೆ ಈಗ ಸದ್ಯಕ್ಕೆ ಇದು 200 ರೂಪಾಯಿ ಕೆಜಿ ಇರೋದ್ರಿಂದ ಬಹಳ ಜನ ಇದ್ರ ಬಗ್ಗೆ ಥಿಂಕ್ ಮಾಡ್ತಾರೆ. ಕಡಿಮೆ ನೀರಿದ್ದವರು, ಕಡಿಮೆ ಭೂಮಿ, ಒಣ ಪ್ರದೇಶ, ಗುಡ್ಡಕಾದ ಪ್ರದೇಶಗಳಲ್ಲಿ ಯಾರು ಇರ್ತಾರೋ ಅಂತವ್ರು ಇದನ್ನ ಒತ್ಕೊಳ್ತಾ ಇದ್ದಾರೆ. ನೀರು ಅಭಾವ ಎಲ್ಲ ಕಡೆ ಇರೋದ್ರಿಂದ ಡ್ರೈ ಲ್ಯಾಂಡ್ ಎಲ್ಲೆಲ್ಲಿ ಅನುಕೂಲ ಇದೆ ಅಲ್ಲೆಲ್ಲ ಈ ಬೆಳೆಗಳನ್ನ ಬೆಳೀಲಿಕ್ಕೆ ಅವರು ಯೋಚನೆ ಮಾಡ್ತಾ ಇದಾರೆ ಸರ್. ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಜನ ರೈತರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್, ನಾವು ಬೆಳೆಸ್ಬೇಕು ನೀವು ಬೆಳೆಸ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಬಂದಿದ್ರು, ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಸರ್ ಇದು ಸರ್. ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂತ ಸರ್, ಯಾವ್ದೋ ಹೊಸ ಬೆಳೆ ಬಂದ ತಕ್ಷಣ ಎಲ್ಲ ರೈತರು ಬೆಳೆದ್ಬಿಟ್ರು ಅಂತಂದ್ರೆ ಮಾರ್ಕೆಟ್ ಗ್ಲಟ್ ಆಯ್ತು ಅಂತ ಹಂಗೇನೆ? ಸದ್ಯಕ್ಕೆ ಮಾರ್ಕೆಟ್ ಗ್ಲಟ್ ಇದೆ ಸರ್, ಇನ್ನೊಂದ್ 5 ವರ್ಷ ಮಟ್ಟ ಗ್ಲಟ್ ಅಂತ ಆಗ ಚಾನ್ಸ್ ಇಲ್ಲ. ಯಾಕಂದ್ರೆ ಇದ್ರದ್ದು ಅವೇರ್ನೆಸ್ ಇನ್ನ ಸ್ವಲ್ಪ ಮಟ್ಟಿಗೆ ಇನ್ನ ಆಗ್ಬೇಕಾಗಿತ್ತು ಸರ್. ಇನ್ನ ಫುಡ್ ಇಂಡಸ್ಟ್ರಿ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಮತ್ತು ಕನ್ಸ್ಯೂಮರ್ಸ್ ಸಹ ಸಾಕಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರೋದ್ರಿಂದ ಸದ್ಯಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಇದಕ್ಕ ಹೊಸ ಬೆಳೆ ಇರೋದ್ರಿಂದ ಇನ್ನೊಂದು 10-15 ವರ್ಷ ಬೇಕು ಸರ್ ಇದು ಬ್ಲಟ್ ಆಗ್ಬೇಕಂದ್ರೆ. ಅಂತಂದ್ರೆ ಸ್ಥಳೀಯವಾಗಿನೂ ಯಾವಾಗ ಜನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಅಂತಂದ್ಮೇಲೆ ಈಗ ಬೇರೆ ಹಣ್ಣು ಮಾರಾಟ ಮಾಡಿದಂಗೆ ಇದನ್ನು ಮಾರಾಟ ಆಗ್ತದೆ. ಈಗ ನಾನು ಗುಲ್ಬರ್ಗದಲ್ಲಿ ನೋಡ್ತಾ ಇದ್ದೀನಿ ಸರ್, ಹಣ್ಣು ಮ್ಯಾಂಗೋ, ಆರೆಂಜ್, ಮಾಮೂಲಿ ದ್ರಾಕ್ಷಿ ಅದ್ರ ಜೊತೆಗೆ ಇದನ್ನ ಇಟ್ಬಿಟ್ಟು ಮಾರ್ತಾ ಇದಾರೆ ರೈತರು. ಅಂದ್ರೆ ಇನ್ನೂ ಹೆಚ್ಚೆಚ್ಚು ಜನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಇನ್ನೂ ಹೆಚ್ಚೆಚ್ಚು ಅದು ಬೇಡಿಕೆ ಬರ್ತದೆ. ಖಂಡಿತವಾಗಿ ಸಾಕಷ್ಟು ಡಿಮ್ಯಾಂಡ್ ಇದೆ ಸರ್, ಇದಕ್ಕೆ ಎಲ್ಲ ಅವೇರ್ನೆಸ್ ಬಂದಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಸರ್ ಇದು, ಒಳ್ಳೆ ಕ್ಯಾಶ್ ಕ್ರಾಪ್ ಇದು. ಕಡಿಮೆ ಜಾಗ ಮತ್ತೆ ಇಂತಹ ಒಂದು ಹೆವಿ ಬಿಸಿಲಲ್ಲಿ ಸಹ ನಾವು ಇದನ್ನ ಈಸಿಯಾಗಿ ಬೆಳೆಯುವಂತ ಬೆಳೆ ಸರ್ ಇದು. ಸರ್ ಈ ಹಣ್ಣು ಕಟ್ ಮಾಡಿದ್ಮೇಲೆ ಮತ್ತೆ ನಿರಂತರವಾಗಿ ಬರ್ತಂದ್ರೆ ಮತ್ತೆ ಚಟ್ನಿ ಗಿಟ್ನಿ ಏನಾದ್ರು ಮಾಡ್ಬೇಕಾಗ್ತಂತ್ರಿ ಸರ್? ಮತ್ತೆ ಚಟ್ನಿ ಮಾಡ್ಬೇಕಾಗುತ್ತೆ ಸರ್, ಮಾಡ್ಬೇಕಾಗುತ್ತೆ. ಯಾವಾಗ ಅಂದ್ರೆ ಈಗೇನ ನಮಗೆ ಮಿನಿಮಮ್ ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟು ಮಿನಿಮಮ್ ಅಂದ್ರೆ 5-10 ಬ್ರಾಂಚ್ ಗಳನ್ನ ಬಿಟ್ಟು ಉಳ್ಕಿದ್ದೆಲ್ಲ ಅನ್ವಾಂಟೆಡ್ ಏನ್ ಬ್ರಾಂಚ್ ಗಳು ಇರ್ತಾವ ಸರ್, ಅವನ್ ಕಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಕೆನಪಿ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಹಣ್ಣು ಕೊಳೆ ಇರೋ ಅಂದ್ರೆ ಒಂದ್ರ ಮೇಲೆ ಒಂದು ಏನ್ ಎಲೆಗಳೇನ ಬಿದ್ರೆ ಅವು ಸ್ವಲ್ಪ ಹಣ್ಣು ಕೊಳೆ ಮಳೆಗಾಲದಲ್ಲಿ ಆಗುವ ಚಾನ್ಸಸ್ ಇರ್ತಾವ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಅಂಬ್ರೆಲಾ ಟೈಪ್ ಛತ್ರಿ ಆಕಾರದ ಒಂದು ಬ್ರಾಂಚ್ ಗಳನ್ನ ನಾವು ಮಾಡಿದ್ದೆ, ಅದಲ್ಲಿ ಯಾವ್ದೇ ರೀತಿಯ ತೊಂದರೆಗಳು ಆಗಲ್ಲ ಸರ್, ಈಸಿಯಾಗಿ ಮಾಡಬಹುದು. ಅಂದ್ರೆ ಗಾಳಿ ಬೆಳಕು ಬರುವಂಗ ನೋಡ್ಕೊಂಡು ಮ್ಯಾಲ್ ಬೆಳವೆಲ್ಲ ಕಟ್ ಮಾಡಿ ತೆಗಿಬೇಕಂತ್ರಿ? ಬ್ರಾಂಚ್ ಗಳನ್ನ ಮತ್ತೆ ಹಚ್ಚಲಿಕ್ಕೆ ಉಪಯೋಗ ಮಾಡುವುದಲ್ಲ ಸರ್, ಸಸಿ ಅದನ್ನ ಕಟ್ಟಿಂಗ್ಸ್ ಮಾಡಿ ಸಸಿ ಮಾಡಿ ನೀವು ಅದನ್ನ ಸಹ ನೀವು ಮಾರಾಟ ಮಾಡಬಹುದು. ಅಂದ್ರೆ ಅದೊಂದು ಆದಾಯನೇ ಆಗ್ಬಿಡ್ತದೆ. ಮತ್ತೆ ಅದೊಂದು ಆದಾಯ ಆಗುತ್ತೆ, ಹೌದು ಸರ್, ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ ಸರ್. ಆಗಲೇ ತಾವ್ ಇನ್ನೊಂದು ಹೇಳಿದ್ಕಿಂತ ಮಣ್ಣು ಏನು ಇಲ್ಲ ಯಾವ ಮಣ್ಣಾಗು ಬೆಳೀತದೆ ಅಂತೇಳಿ ಸರ್, ನಮ್ಮಲ್ಲಿ ಸಾಕಷ್ಟು ಸೌಳು, ಜೌಳು, ಉಪ್ಪು ಮಣ್ಣದ ಹಂತಲ್ಲೂ ಏನಾದ್ರೂ ಬೆಳಿಲಿಕ್ಕೆ ಸಾಧ್ಯತೆ ಅದ ಅಂತಾರೆ? ಮತ್ತೆ ಎಲ್ಲಾ ಭಾಗದಲ್ಲಿ ಅಂದ್ರೆ ಈ ಸೌಳು, ಜೌಳು, ಗುಡ್ಡ ಕಾಡು ಪ್ರದೇಶ ಇದೆ ಅಲ್ ಸರ, ಎಲ್ಲವೂ ಇದಕ್ಕೆ ಸೂಟ್ ಆಗುತ್ತೆ. ಅಪ್ ಟು 8.5 PH ರಸಸಾರ 8.5 ಮಟ್ಟ ಇದ್ರು ನಡೀತದೆ ಸರ್. 4.5 ರಿಂದ 8.5 ಇದ್ರು ನಡೀತದೆ ಸರ್. ಹಂಗಂದ್ರೆ ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಜನ ರೈತರು ಯಾವ್ದು ಬೆಳಿ ಬೆಳಿಲಾರ್ದಂತ ನಿರುಪಯುಕ್ತ ಮಣ್ಣುಗಳು ಸಾಕಷ್ಟು ಅದಾವ. ಅದ್ರೊಳಗು ವಿಶೇಷವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನದಲ್ಲ ಸರ್, ಸಾಕಷ್ಟು ಉಪಯೋಗ ಬರಲಾರಂತ ಮಣ್ಣು ಬಹಳಷ್ಟು ಆಗ್ಬಿಟ್ಟದ ಭೂಮಿಗಳು. ಅಂತಲ್ಲಿ ಬೆಳೆಯನ್ನ ಶಿಫಾರಸು ಮಾಡಬಹುದಲ್ಲ ಸರ್? ಮಾಡಬಹುದು ಸರ್, ಈಸಿಯಾಗಿ ಮಾಡಬಹುದು ಸರ್. ಒಳ್ಳೆ ಸಾಕಷ್ಟು ಒಂದು ಇಂಟ್ರೆಸ್ಟಿಂಗ್ ಮೇಲೆ ಸಾಕಷ್ಟು ಒಳ್ಳೆ ಮಾಹಿತಿ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಹೇಳಿದ್ರಿ ಇಲ್ಲಿ ತನಕ. ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತವ್ರು, ರೈತ ಬಂದವರು ಈ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಆಸಕ್ತಿ ತೋರಿದ್ರು, ಇನ್ನೂ ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಸರ್? 9 7 3 9 3 9 5 9 8 4 8 4 6 4 6 4 ರೈತ ಬಂದ್ರೆ ಡಾಕ್ಟರ್ ನಾಯಕ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9 7 3 9 5 9 8 4 6 4. ಈ ಒಂದು ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡ್ಕೊಳ್ಬಹುದು. ಇದಲ್ಲದೆ ತೋಟಗಾರಿಕೆ ಸಂಬಂಧಪಟ್ಟಂತ ಯಾವುದೇ ಒಂದು ನಿಮ್ಮ ಪ್ರಶ್ನೆ ಇರಲಿ, ಯಾವುದೇ ಒಂದು ಬೆಳೆ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಸಹಿತ ಅವ್ರ ಜೊತೆಗೆ ನೀವು ಚರ್ಚೆ ಮಾಡಬಹುದು. ಇದುವರೆಗೆ ಇಷ್ಟೆಲ್ಲ ವಿಷಯವನ್ನ ಸವಿಸ್ತಾರವಾಗಿ ನಮ್ಮ ರೈತರಿಗೆ ತಿಳಿಯುವಂಗೆ ಹೇಳ್ಕೊಟ್ಟಿದ್ದಕ್ಕ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ವಾಸುದೇವ್ ನಾಯಕ್ ಅವರಿಗೆ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಅಂಬವ ಜಮಾದಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಮಾಲಮ್ಮ ದರ್ಶನಕ್ಕೆ ಹೊಂಟ ನಿಜ